ಬರಂಬಿ ರೇಣುಕ ಬಾರ ಇಂದಿಗೆ ಚಕ್ರದ ಅಳತಿ ಅದರ ಮ್ಯಾಲ ನಿನ್ನವತ್ತೆ ಆರು ಚಕ್ರದ ಅಳತಿ ಅದರ ಮ್ಯಾಲ ನಿನ್ನವತ್ತೆ ಆರು ಚಕ್ರದ ಅದರ ಮ್ಯಾಲ ನಿನ್ನವತ್ತೆ ಅಣಸೆದ ಚಿತ್ತ ಶಕ್ತಿ ಅಣಸೆದ ಚಿತ್ತ ಶಕ್ತಿ ನಂಬಿದವರಿ ಕೊಟ್ಟವ ಮುಕ್ತಿ ರೇಣುಕ ಬಾರ ಇಲ್ಲಿಗೆ ಜಗದಂಬಿಯರಂಬಿ ರೇಣುಕ ಬಾರ ಇಂದಿಗೆ ಇದುವರೆಗೆ ಸಿದ್ದಾಪುರದ ರಾಣವ್ವ ಭೀಮಪ್ಪ ಕಳ್ಳಿಮನಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದ್ರಿ. ಇನ್ಮುಂದು ಕೇಳ್ರಿ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ. ಗಂಗಾವತಿ ಮಾರುಕಟ್ಟೆ ಭತ್ತ ಕನಿಷ್ಠ 1667 ಗರಿಷ್ಠ 1927 ಭತ್ತದ ಕನಿಷ್ಠ 2067 ಗರಿಷ್ಠ 2213 ಹಳೆ ಸೋನ ಮಸೂರಿ 2240 ಕನಿಷ್ಠ 2307 ಗರಿಷ್ಠ ನುಚ್ಚಕ್ಕಿ 1810 ಕನಿಷ್ಠ ಗರಿಷ್ಠ 1990 ಇತರೆ ಅಕ್ಕಿ ಕನಿಷ್ಠ 1991 ಗರಿಷ್ಠ 2710 ಇನ್ನು ಬೆಳಗಾವಿ ಮಾರುಕಟ್ಟೆ ಉತ್ಪನ್ನಗಳು ಎಲೆಕೋಸು ಕನಿಷ್ಠ 900 ಗರಿಷ್ಠ 1000 ದಪ್ಪ ಮೆಣಸಿನಕಾಯಿ ಕನಿಷ್ಠ ಬೆಲೆ 3000 ಗರಿಷ್ಠ 3500 ಹೂಕೋಸು ಕನಿಷ್ಠ 1700 ಗರಿಷ್ಠ ಬೆಲೆ 1900 ಹಸಿರು ಮೆಣಸಿನಕಾಯಿ 2000 ಕನಿಷ್ಠ 2500 ಗರಿಷ್ಠ ಈರುಳ್ಳಿ ಪುಸಕೆಂಪು 800 ಕನಿಷ್ಠ ಗರಿಷ್ಠ 1900 ಆಲೂಗಡ್ಡೆ ಸ್ಥಳೀಯ ಕನಿಷ್ಠ ಬೆಲೆ 1100 ಗರಿಷ್ಠ 2000 ಟೊಮೆಟೊ ಕನಿಷ್ಠ ಬೆಲೆ 1300 ಗರಿಷ್ಠ ಬೆಲೆ 1500. ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಹೆಸರುಕಾಳು 4559, ಶೇಂಗಾ ಗೆಜ್ಜೆ ಕನಿಷ್ಠ 4259, ಗರಿಷ್ಠ ಬೆಲೆ 6759, ಸೂರೆಪಾನ ಕನಿಷ್ಠ 5939, ಗರಿಷ್ಠ ಬೆಲೆ 6801. ಇನ್ನು ಶಿರಸಿ ಮಾರುಕಟ್ಟೆ ಉತ್ಪನ್ನಗಳು ಅಡಿಕೆ ಬೆಟ್ಟ ಕನಿಷ್ಠ ಬೆಲೆ 34399, ಗರಿಷ್ಠ ಬೆಲೆ 45699.